ಪರಮೇಶ್ವರ್. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಪಠ್ಯಪುಸ್ತಕ ಸಿದ್ಧ, ಸಚಿವ ಮಧು ಬಂಗಾರಪ್ಪ. 4,930 ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಸಂಗ್ರಹಿಸಿದ ಬಿಬಿಎಂಪಿ. ಬೆಂಗಳೂರು ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಇಂದು ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಶ್ರೋತೃಗಳೇ, ಇಂದು ರಾತ್ರಿ 7:45 ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಇಂದು ಬೆಳಿಗ್ಗೆ ಆಯೋಜಿತವಾಗಿದ್ದ ಭಾರತರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಬಾನುಲಿ ವರದಿ ಪ್ರಸಾರವಾಗುವುದು. ಇದು ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಯೋಫ್ಲಾಕ್ ತಂತ್ರಜ್ಞಾನದಿಂದ ಮೀನು ಕೃಷಿ ಕುರಿತು ಡಾ ಚೇತನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬಯೋಪ್ಲಾಕ್ ತಂತ್ರಜ್ಞಾನದಿಂದ ಮೀನು ಕೃಷಿಯನ್ನ ಮಾಡುವುದು ಹೇಗೆ ಅನ್ನೋದ್ರ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರು, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಈ ಬಯೋಪ್ಲಾಕ್ ತಂತ್ರಜ್ಞಾನದಿಂದ ಮೀನು ಕೃಷಿಯ ಬಗ್ಗೆ ಮಾಹಿತಿ ಮಾಡಿಕೊಡಬೇಕು. ಮೊದಲನೇದಾಗಿ ಬಯೋ ಕೃಷಿಯ ಏನು, ಏನು ಇದರ ಉಪಯೋಗ ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟರ್ ಚೇತನ್ ಅವರೇ. ಈಗ ಬಯೋಫ್ಲಾಕ್ ತಂತ್ರಜ್ಞಾನ ಅನ್ನೋದು ಈಗ ಒಂದು ಹೊಸ ತಂತ್ರಜ್ಞಾನ. ಹೆಚ್ಚಾಗಿ ಮೀನು ಕೃಷಿಯನ್ನ ಮಾಡ್ತಿರೋವಂಥವ್ರು ಇದನ್ನ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರುವಂತವ್ರು ಹಾಗೂ ಕೆಲವರು ಅಳವಡಿಕೆ ಮಾಡ್ಕೊಂಡಿರುವಂತವ್ರು ಕೂಡ ಇದ್ದಾರೆ. ಇದರಲ್ಲಿ ಇರುವಂತಹ ಸಾರಾಂಶ ಏನು, ಅಲ್ಲಿ ಉತ್ಪತ್ತಿಯಾದಂತಹ ಏನು ಅನುಪಯುಕ್ತ ಪದಾರ್ಥಗಳನ್ನ ಮೀನಿಗೆ ಆಹಾರವಾಗಿ ಪುನರ್ವರ್ತಿಸುವಂತ ಈ ಒಂದು ಪ್ರೋಸೆಸ್ನ ನಾವು ಬಯೋಫ್ಲಾಕ್ ಅಂತ ಹೇಳ್ತೀವಿ. ಅಂದ್ರೆ ಮೊದಲೇನಾಗ್ತಿತ್ತು, ಮೀನು ಬಿಟ್ಟ ತ್ಯಾಜ್ಯ ಏನಾಗುತ್ತೆ ಅದನ್ನ ಹೊರ ತೆಗಬೇಕು. ಆದ್ರೆ ಅದೇ ತ್ಯಾಜ್ಯವನ್ನ ನಾವು ಮೀನಿಗೆ ಆಹಾರವಾಗಿ ಪರಿವರ್ತನೆ ಮಾಡುವಂತ ತಂತ್ರಜ್ಞಾನವನ್ನ ಸೃಷ್ಟಿ ಮಾಡುತ್ತೆ. ಇದನ್ನ ನಾವು ಬಯೋ ಫ್ಲಾಕ್ ಅಂತ ಹೇಳ್ತೀವಿ. ಫ್ಲಾಕ್ ಅಂತಂದ್ರೆ ಇದರಲ್ಲಿ ಆ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ನಾವು ಏನ್ ಬೆಳೆಸ್ತೇವೆ ಮೀನಿನ ಆಹಾರಕ್ಕಾಗಿ ಅದನ್ನ ಸಮೂಹಗಳನ್ನ ಸೇರಿ ಫ್ಲಾಕ್ ಅಂತ ಹೇಳ್ತೀವಿ. ಈ ಬಯೋ ಫ್ಲಾಕ್ ತಂತ್ರಜ್ಞಾನದಲ್ಲಿ ಏನಾಗುತ್ತದೆ, ಕಡಿಮೆ ನೀರು ಖರ್ಚು, ಕಡಿಮೆ ಜಾಗದಲ್ಲಿ ಹೆಚ್ಚು ಮೀನಿನ ಉತ್ಪತ್ತಿ ಮಾಡುವಂತ ತಂತ್ರಜ್ಞಾನ ಆಗಿದೆ. ಇದನ್ನ ನಾವು ಯಾವುದೇ ಜಾಗದಲ್ಲಿ, ಅದು ಮಲೆನಾಡ ಆಗಿರ್ಬೋದು, ಕರಾವಳಿ ತೀರದಲ್ಲಾಗಿರ್ಬೋದು, ಅಥವಾ ಯಾವುದೇ ಬಯಲು ಪ್ರದೇಶದಲ್ಲಿ ಕೂಡ ಮಾಡಬಹುದು. ಆದರೆ ಹೆಚ್ಚಾಗಿ ನೀರಿನ ವ್ಯವಸ್ಥೆ ಕಡಿಮೆ ಇದ್ದ ಜಾಗದಲ್ಲಿ ಮಾಡಿದ್ರೆ ಆ ಮೀನು ಸಾಕಾಣಿಕೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ಈ ಬಯೋಫ್ಲಾಕ್ ತಂತ್ರಜ್ಞಾನ ಸಹಾಯ ಆಗುತ್ತೆ. ಈ ಬಯೋಫ್ಲಾಕ್ ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಸಣ್ಣ ಜಾಗದಲ್ಲಿ ಇರುವಂತಹ ಸಣ್ಣ ಪ್ರದೇಶದಲ್ಲಿ ಈ ಒಂದು ವ್ಯವಸ್ಥೆಗಳನ್ನ ನಾವು ಮಾಡ್ಕೋಬಹುದು, ಮನೆ ಹಿತ್ತಿಲಲ್ಲೇ ಮಾಡ್ಕೋಬಹುದು. ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂದ್ರೆ ಇದಕ್ಕೂ ಕೂಡ ಹಲವಾರು ರೀತಿಯ ವ್ಯವಸ್ಥೆಗಳನ್ನ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಈಗ ನಮ್ಮಲ್ಲಿ ಇರುವಂತಹ ತಳಿಗಳನ್ನೇ ಉಪಯೋಗಿಸಿ ಈ ಕೃಷಿಯನ್ನ ಮಾಡಬಹುದು. ಅದಕ್ಕಾಗಿ ಈ ಒಂದು ತಂತ್ರಜ್ಞಾನ ಪ್ರಪಂಚಾದ್ಯಂತ ಪ್ರಚಲಿತವಾಗಿ ಬರ್ತಾ ಇದೆ. ಈ ಒಂದು ಬಯೋಫ್ಲಾಕ್ ತಂತ್ರಜ್ಞಾನವನ್ನ ನಮ್ಮ ಕನ್ನಡಿಗರು ಕೂಡ ನಮ್ಮ ಹಲವಾರು ನಗರ ಪ್ರದೇಶಗಳಲ್ಲಿ ಹಾಗೆ ಹಲವಾರು ಬಯಲು ಪ್ರದೇಶಗಳಲ್ಲಿ, ಮಲೆನಾಡು ಪ್ರದೇಶಗಳಲ್ಲಿ ಇದನ್ನ ಒಂದು ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗೆ ಕೆಲವರು ಅಳವಡಿಕೆ ಮಾಡಿಕೊಂಡು ಅವರೇ ಇದರಲ್ಲಿ ಪ್ರಗತಿಪರ ಕೃಷಿಕರು ಕೂಡ ಆಗಿರುವಂತಹ ನಿದರ್ಶನಗಳಿವೆ. ಡಾಕ್ಟರ್ ಚೇತನ್ ಅವರೇ, ಈ ಒಂದು ಬಯೋಪ್ಲಾಕ್ ತಂತ್ರಜ್ಞಾನ ಯಾವಾಗ ಶುರುವಾಯಿತು ಮತ್ತು ಅದರ ನಿರ್ವಹಣೆ ಬಗ್ಗೆ ಸ್ವಲ್ಪ ಹೇಳಿ. ಈ ಬಯೋಫ್ಲಾಕ್ ತಂತ್ರಜ್ಞಾನವನ್ನ ಆಕ್ಚುಲಿ ಫ್ರೆಂಚ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋ ಒಂದು ಜಾಗದಲ್ಲಿ ಒಂದು ಬೇರೆ ಏನೋ ಒಂದು ತಂತ್ರಜ್ಞಾನವನ್ನ ಮಾಡ್ತಿದ್ದಂತ ಸಮಯದಲ್ಲಿ ಇದನ್ನ ಒಂದು ಸೈಡ್ ಅಲ್ಲಿ ಮಾಡಿದ್ದಂಥದ್ದು, ಅದಕ್ಕೆ ಪೂರಕವಾಗಿ ಬೇಕಾಗಿತ್ತು. ಆದ್ರೆ ಇದರಲ್ಲಿ ಯಾವುದೇ ತರದ ವೇಸ್ಟ್ ಅನ್ನೋದು ಇಲ್ಲ ಅಂತ ಯಾವಾಗ ಗೊತ್ತ, ಇದನ್ನ ಪ್ರಮುಖ ತಂತ್ರಜ್ಞಾನವಾಗಿ ಹೊರತಂದು ಇದನ್ನ ಪ್ರೊಫೆಸರ್ ಯೋರಮ್ ಅಂತ, ಇವರು ಇಸ್ರೇಲಿ ವಿಜ್ಞಾನಿ, ಅವರ ಒಂದು ತಂಡ ಇದನ್ನ ಆವಿಷ್ಕಾರ ಮಾಡಿ ಇದನ್ನ ಪ್ರಪಂಚಾದ್ಯಂತ ಇದನ್ನ ಪ್ರಚಲಿತವಾಗಿ ಮಾಡಲಿಕ್ಕೆ ಸಹಾಯ ಮಾಡಿದೆ. ಇವರಲ್ಲಿ ಇಸ್ರೇಲ್ ಅಲ್ಲಿ ಇದು ಹೆಚ್ಚಾಗಿ ಯಾಕೆ ಯೂಸ್ ಮಾಡಿದ್ರು ಅಂತಂದ್ರೆ, ಇಸ್ರೇಲ್ ಅಲ್ಲಿ ಸ್ವಲ್ಪ ಜಾಗದ ಕೊರತೆ ಇದೆ, ನೀರಿನ ಕೊರತೆ ಕೂಡ ಇದೆ. ಆ ಒಂದು ತಂತ್ರಜ್ಞಾನಗಳನ್ನ ಅಲ್ಲಿರುವಂತ ತಂತ್ರಜ್ಞಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೀನು ಸಾಕಾಣಿಕೆಯನ್ನ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಈ ತಂತ್ರಜ್ಞಾನದಲ್ಲಿ ಯಾವಾಗ ನೀರನ್ನ ಇರುವಂತ ನೀರನ್ನೇ ಬಳಸಿ ಯಾವುದೇ ತರದ ವೇಸ್ಟ್ ಆಗದೆ ಈ ನೀರನ್ನ ಉಪಯೋಗಿಸಿ ಮೀನು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ತಂತ್ರಜ್ಞಾನ ಇದನ್ನ ಪ್ರಪಂಚಾದ್ಯಂತ ಒಬ್ಬೊಬ್ಬರೇ ಪರಿಚಯ ಮಾಡ್ಕೊಂತ, ಅದು ಇಸ್ರೇಲಿಂದ ಅಮೆರಿಕ ಹೋಯ್ತು, ಅಮೆರಿಕದಿಂದ ಹಲವಾರು ಮೀನು ಕೃಷಿ ಮಾಡುವಂತ ದೇಶಗಳಿಗೆ ಪ್ರಚಲಿತ ಆಗಿ ಈಗ ನಮ್ಮ ದೇಶದಲ್ಲಿ ಕೂಡ ಈ ಮೀನು ಕೃಷಿಯನ್ನ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಸಹಾಯ ಆಗ್ತಾ ಇದೆ. ಈ ಬಯೋಪ್ಲಾಕ್ ಮೀನು ಕೃಷಿ ಯಾರೆಲ್ಲ ಬಳಸ್ಕೊಳ್ಬಹುದು ಡಾಕ್ಟರ್ ಚೇತನ್ ಅವರೇ? ಈಗ ಎಲ್ಲಿ ನೀರಿನ ಕೊರತೆ ಇದೆ ಅಂತ ಜಾಗದಲ್ಲಿ, ಮತ್ತೆ ಹೆಚ್ಚಾಗಿ ಎಲ್ಲಿ ಜಾಗದ ಕೊರತೆ ಇದೆ ಅಂತವ್ರು, ಈಗ ದೊಡ್ಡ ಜಾಗ ಇದ್ದು ನಿಮ್ಗೆ ನೀರಿನ ವ್ಯವಸ್ಥೆ ಕೂಡ ಇದ್ದು ದೊಡ್ಡ ಹೊಂಡ ಮಾಡಿ ನೀವು ಮಾಡ್ತೀರಾ ಅಂತಂದ್ರೆ, ಅಂತ ಜಾಗದಲ್ಲಿ ಇದನ್ನ ಮಾಡಿ ನಿಮಗೆ ಉಪಯೋಗ ಅನ್ಸೋದಿಲ್ಲ. ಯಾಕಂದ್ರೆ ಇದು ಒಂಥರ ಹೆಚ್ಚಿನ ದುಡ್ಡನ್ನ ಹಾಕಿ ಹೆಚ್ಚಿನ ದುಡ್ಡು ತೆಗೆಯುವಂತ ತಂತ್ರಜ್ಞಾನ, ಆದ್ರೆ ಎಲ್ಲರಿಗೂ ಅಸಾಮರ್ಥ್ಯ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಸಣ್ಣ ಪ್ರಮಾಣದಲ್ಲಿ ಮಾಡುವಂತ ಕೃಷಿಕರಿಗೆ ಅವರಲ್ಲಿ ಜಾಗ ಇದ್ರೆ ನೀರಿದ್ರೆ ದಯವಿಟ್ಟು ನಮ್ಮಲ್ಲಿರುವಂತ ನಾರ್ಮಲ್ ಟೆಕ್ನಾಲಜಿನ ಅದಕ್ಕೆ ಹೋಗಿ ಅಂತ ನಾವು ಸಜೆಸ್ಟ್ ಮಾಡಿ. ಆದ್ರೆ ಯಾರ ಹತ್ರ ಜಾಗ ಇರೋದಿಲ್ಲ ಅಥವಾ ಅವರಿಗೆ ಸಮಯ ಇರೋದಿಲ್ಲ, ಆ ಬೇರೆ ಜಾಗದಲ್ಲಿ ಎಲ್ಲೋ ಒಂದು ಸ್ಥಳ ಕೊಂಡ್ಕೊಂಡಿರ್ತಾರೆ, ಆ ಜಾಗದಲ್ಲಿ ಯಾರೋ ಒಬ್ಬರನ್ನ ಇಟ್ಟು ಏನೋ ಒಂದು ಮಾಡಬೇಕು ಅಂತ ಇರೋ ಅವ್ರಿಗೆ, ಅವರು ಇದರಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಇದರಲ್ಲಿ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡಿದ್ರೆ ಹೇಗೆ ಅಂತಂದ್ರೆ, ಇದು ಒಂದು ICU ಸಿಸ್ಟಮ್ ತರ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡಬೇಕು ನಾವು. ಅದಕ್ಕೋಸ್ಕರ ಈ ತಂತ್ರಜ್ಞಾನವನ್ನು ಬಳಕೆ ಮಾಡಲಿಕ್ಕೆ ಒಂದು ಟ್ರೈನಿಂಗ್ ಆಗಿರ್ಬೋದು, ಒಂದು ಸ್ವಲ್ಪ ಈ ತಂತ್ರಜ್ಞಾನದಲ್ಲಿ ಒಂದು ಸ್ವಲ್ಪ ತರಬೇತಿ ಪಡೆದಿರುವಂತವ್ರು ಉಪಯೋಗಿಸ್ಕೊಂಡ್ರೆ ಹೆಚ್ಚಾಗಿ ಉಪಯೋಗ ಆಗುತ್ತೆ. ಇದಲ್ಲದೆ ಈ ಒಂದು ತಂತ್ರಜ್ಞಾನಕ್ಕೆ ಏನೇನು ವ್ಯವಸ್ಥೆ ಬೇಕಾಗುತ್ತೆ? ಈ ಒಂದು ತಂತ್ರಜ್ಞಾನದಲ್ಲಿ ನಾವು ಹೇಳಿದಾಗೆ ಒಂದು ಟ್ಯಾಂಕ್ ಎರಡು ಟ್ಯಾಂಕ್ ಇದರಲ್ಲಿ ಮಾಡಿದ್ರೆ ಉಪಯೋಗ ಆಯ್ತು. ಇದರಲ್ಲಿ ಒಂದು ನಾವು ಕಡಿಮೆ ಅಂದ್ರೆ 7-8 ಟ್ಯಾಂಕ್ ಅಂತ ಹೇಳ್ತೀವಿ. ಒಂದು ಟ್ಯಾಂಕ್ ಅಂತ ಹೇಳಿದಾಗ ಅದು ವೃತ್ತಾಕಾರ ಆಗಿರಬಹುದು ಅಥವಾ ಚೌಕಾಕಾರ ಆಗಿರ್ಬೋದು, ಯಾವ ರೀತಿಯಲ್ಲಿ ಆಗಿರ್ಬೋದು, ಕಡಿಮೆ ಅಂದ್ರೆ ಒಂದು 10,000 liters ಹಿಡಿಯೋ ಅಂತ ನೀರಿನ ಟ್ಯಾಂಕ್ ಆಗಿ ಒಂದು ಟ್ಯಾಂಕ್. ಆ ತರದೊಂದು 7-8 ಟ್ಯಾಂಕ್ ಮಾಡಿದಾಗ ಅದರಿಂದ ಬರುವಂತ ಏನು ಉತ್ಪತ್ತಿ ಇದೆ ಅದು ನಮಗೆ ಆದಾಯವಾಗಿ ತೋರುತ್ತೆ. ಯಾಕಂದ್ರೆ ಎರಡು ಟ್ಯಾಂಕ್ ಇಟ್ಕೊಂಡು ಮಾಡಿದ್ರೆ ಅದು ನಿಮ್ಗೆ ಸುಮ್ನೆ ಹವ್ಯಾಸಕ್ಕಂತ ತೋರುತ್ತೆ. ಇದಕ್ಕೆ ಕಾರಣ ಹೇಳ್ತೇನೆ, ಯಾಕಂದ್ರೆ ಒಂದು ಟ್ಯಾಂಕ್ ಅಥವಾ ಎರಡು ಟ್ಯಾಂಕಿಗೆ ಹಾಕುವಂತ ನಿಮ್ಮ ಶ್ರಮ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಹೆಚ್ಚು ಕಡಿಮೆ ಅಷ್ಟೇ. ಅದರ ಜೊತೆಗೆ ಇಲ್ಲಿ ನಾವು 24 hours ಇದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಇದಕ್ಕೆ ಬೇಕಾಗಿರುವಂತಹ ವಿದ್ಯುತ್ ವ್ಯವಸ್ಥೆ ಇರಬಹುದು, ಆಹಾರದ ವ್ಯವಸ್ಥೆ ಇರಬಹುದು. ಇದರ ಜೊತೆಗೆ ನಾವು ಮಧ್ಯದಲ್ಲಿ ಅದಕ್ಕೆ ಏರೇಷನ್ ಅಂತ ಕೊಡ್ತೇವೆ, ಏರೇಷನ್ ಇದಕ್ಕೆ ಪವರ್ ಬ್ಯಾಕಪ್ ಆಗಿರ್ಬೋದು, ಇದ್ರ ಎಲ್ಲ ಫೆಸಿಲಿಟಿ ಅಂದ್ರೆ ಎಲ್ಲದರಲ್ಲೂ ದುಡ್ಡಿನ ಇನ್ವಾಲ್ವ್ಮೆಂಟ್ ಇದೆ. ಸೊ ಆ ಒಂದು ಇದಕ್ಕೋಸ್ಕರ ನಾವು ಈ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂದ್ರೆ ಮೊದಲಿಗೆ 7-8 ಟ್ಯಾಂಕ್ ಕಡಿಮೆ ಅಂದ್ರೆ ಅಷ್ಟು ಟ್ಯಾಂಕ್ ಗಳನ್ನ ರೆಡಿ ಮಾಡ್ಕೋಬೇಕು. ಅದು ರೌಂಡ್ ಆಗಿದ್ರೆ ತುಂಬಾ ಒಳ್ಳೇದು. ಅದರ ಜೊತೆಗೆ ಅದಕ್ಕೆ ಬೇಕಾಗಿರುವಂತದ್ದು ಆಕ್ಸಿಜನ್ ತುಂಬಾ ಇಂಪಾರ್ಟೆಂಟ್. ಈ ಆಕ್ಸಿಜನ್ ಯಾಕೆ ಅಂತಂದ್ರೆ ನಾ ಆಗ್ಲೇ ಹೇಳ್ತೇವೆ, ಆ ಫ್ಲಾಕ್ ನ ಡೆವಲಪ್ಮೆಂಟ್ ಹೆಟ್ರೋಟ್ರೋಪಿಕ್ ಬ್ಯಾಕ್ಟೀರಿಯಾನ ಡೆವಲಪ್ ಮಾಡ್ಲಿಕ್ಕೆ ಅಂತ ಹೇಳ್ತೇವೆ. ಆ ಇದನ್ನ ಡೆವಲಪ್ ಮಾಡ್ಲಿಕ್ಕೆ ಅದಕ್ಕೆ ಬೇಕಾಗಿರುವಂತ ಏರೇಷನ್ ಫೆಸಿಲಿಟಿ ಅಂದ್ರೆ ಒಂದು ಬ್ಲೋವರ್ ಬೇಕು. 24 hours ಯೂಸ್ ಮಾಡೋದ್ರಿಂದ ಇದಕ್ಕೊಂದು ಜನರೇಟರ್ ಬೇಕು. ಈ ಒಂದು ಯಾಕಂದ್ರೆ ಎಲ್ಲಾ ಜಾಗದಲ್ಲಿ 24 hours ಕರೆಂಟ್ ಇರೋದು ಸಾಧ್ಯತೆ ಇರೋದಿಲ್ಲ, ಕೆಲವು ಸಾರಿ ಏನೋ ಒಂದು ಸಮಸ್ಯೆ ಆಗಿ ಕರೆಂಟ್ ಹೋಗ್ಬೋದು. ಅಂತ ಜಾಗದಲ್ಲಿ ಜನರೇಟರ್ ಆಗಿರ್ಬೋದು ಅಥವಾ ಪವರ್ ಬ್ಯಾಕಪ್ ಏನಾದ್ರೂ ಒಂದು ರೆಡಿ ಮಾಡ್ಕೊಳ್ಳೋದು, ಇದು ಮೂಲತಃ ಬೇಸಿಕ್ ಆಗಿ ಬೇಕಾಗಿರೋ. ಇದರ ಜೊತೆಗೆ ನೀರಿನ ವ್ಯವಸ್ಥೆ, ಒಂದು ಸಣ್ಣ ಬೋರ್ವೆಲ್ ಆದ್ರೂ ಇರ್ಬೋದು ಅಥವಾ ಹತ್ತಿರ ನೀರಿನ ವ್ಯವಸ್ಥೆ ಇದ್ರೂ ಸಾಕಾಗತ್ತೆ. ಇದನ್ನ ನಾವು ಒಳಾಂಗಣದಲ್ಲಿ ಮಾಡ್ತಾ ಇದ್ವಿ ಅಂದ್ರೆ ಅದಕ್ಕೆ ಬೇಕಾಗಿರೋ ಶೆಡ್ ಬೇಕಾಗತ್ತೆ, ಆ ಮೀನಿನ ಆಹಾರವನ್ನ ಶೇಖರಣೆ ಮಾಡ್ಲಿಕ್ಕೆ ಒಂದು ಸಣ್ಣ ಸ್ಟೋರೇಜ್ ಬೇಕಾಗತ್ತೆ. ಸೊ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಬೇಸಿಕ್ ಆಗಿ ನಾವು ಮಾಡ್ಕೋಬಹುದು. ಇನ್ನೊಂದು, ಈ ಮೀನ್ ಕೃಷಿಯಲ್ಲಿ ಬಯೋಪ್ಲಾಕ್ ಸಿದ್ಧಪಡಿಸಬೇಕಂದ್ರೆ ಏನ್ ಮಾಡಬೇಕು? ಇದಕ್ಕೆ ಎರಡು ವಿಧಾನಗಳಿದೆ. ಮೊದಲನೇದಾಗಿ ಈಗ ಒಂದು 10,000 liters ಟ್ಯಾಂಕ್ಗೆ ನಾವು ಮಾಡ್ಕೋಬೇಕು ಅಂತಂದ್ರೆ ಒಂದು 100 liters ಫ್ಲಾಕ್ ಇನಾಕಲಂ ಅಂತ ಹೇಳ್ತೀವಿ, ಅಂದ್ರೆ ಒಂದು ಸಿದ್ಧಪಡಿಸಬೇಕಾಗಿರುತ್ತೆ ಈ ಒಂದು ಫ್ಲಾಕ್ ಅನ್ನು. ಅದಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ ಒಂದು 120 liters ನಮ್ಮ ಮಾಮೂಲಿ ನೀರನ್ನ ಉಪಯೋಗಿಸೋದು ಅಥವಾ ಹೊಂಡದ ನೀರನ್ನ ಉಪಯೋಗಿಸ್ಕೋಬಹುದು. ಅದಕ್ಕೆ ನಾವು ಒಂದು 1.5 grams ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾ ಇದನ್ನ ಹಾಕ್ಬೇಕಾಗತ್ತೆ. 3 kg ಮಣ್ಣನ್ನ, ಅದರ ಜೊತೆಗೆ ಇದಕ್ಕೆ ಕಾರ್ಬನ್ ಸೋರಿಸ್ಬೇಕು. ಇದರಲ್ಲಿ ಇರುವಂತ ತಂತ್ರಜ್ಞಾನ ಏನು, ಕಾರ್ಬನ್ ನೈಟ್ರೋಜನ್ ನ ಬ್ಯಾಲೆನ್ಸ್ ಮಾಡ್ಬೇಕು, ಆವಾಗ್ಲೇನೆ ಆ ಹೆಟ್ರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಬೆಳೆಯೋದು. ಆ ಒಂದು ಇದಕ್ಕೋಸ್ಕರ ನಾವು ಹೊರಗಡೆಯಿಂದ ಇದಕ್ಕೋಸ್ಕರ ನಾವು ಬೆಲ್ಲ ಅಥವಾ ನಾವು ಗೆಣಸಿನ ಹುಡಿ ಅಥವಾ ನಮ್ದು ಗೋಧಿಯ ಹಿಟ್ಟು ಇದನ್ನ ನಾವು ಉಪಯೋಗಿಸ್ತೇವೆ. ಹೆಚ್ಚಾಗಿ ಬೆಲ್ಲವನ್ನು ನಾವು ಉಪಯೋಗಿಸ್ತೇವೆ. ಇದನ್ನ ಕೂಡ ನಾವು 1.5 grams ಅಷ್ಟು ನಾವು ಉಪಯೋಗಿಸ್ಬೇಕಾಗತ್ತೆ ಇಷ್ಟೇ. ಇದಕ್ಕೆ ಇದನ್ನೆಲ್ಲ ಮಿಶ್ರಣ ಮಾಡಿ ಹಾಕಿದ ನಂತರ ಇದಕ್ಕೆ ಏರೇಷನ್ ಕೊಡಬೇಕು. ಇದನ್ನ ಏರೇಷನ್ ಕೊಟ್ಟ ನಂತರ ಒಂದು 3-4 ದಿನದ ನಂತರ ನಿಮ್ಗೆ ಆ ಫ್ಲಾಕ್ ಚೆನ್ನಾಗಿ ಬೆಳೆದಿರುವಂತದ್ದು ಕಾಣ್ತದೆ. ಆ ಇದನ್ನ ನಾವು 10,000 liters ಟ್ಯಾಂಕ್ ಏನಿದೆ ಅದಕ್ಕೆ ನಾವು ಸಿಂಪಡಣೆ ಮಾಡ್ಬೇಕಾಗತ್ತೆ. ಅದರಲ್ಲಿ ಕೂಡ ಹಾಕಿದ ನಂತರ ಅದರಲ್ಲಿ ಏರೇಷನ್ ಕಂಟಿನ್ಯೂಸ್ ಮಾಡಿ 3-4 ದಿನಗಳ ನಂತರ ಅಲ್ಲಿ ಫ್ಲಾಕ್ ಅವಾಗ ಬ್ಯಾಲೆನ್ಸ್ ಆಗುತ್ತೆ. ಫ್ಲಾಕ್ ಅಂತ ಹೇಳಿದ್ರೆ ನಾವು ಅದನ್ನ ಮೆಜರ್ ಮಾಡೋದು ಹೇಗೆ, ಹೇಗೆ ಬೆಳೆದಿದೆ ಹೇಗೆ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಅದಕ್ಕೆ ಒಂದು ಎಮಾಲ್ಕ್ಸ್ ಫ್ಲಾಸ್ಕ್ ಅಂತ ಬರುತ್ತೆ. ಅದರಲ್ಲಿ ನಾವು 1 liter ನೀರನ್ನ ತೆಗೆದು ಇಟ್ಟು ಒಂದು ಸ್ವಲ್ಪ ಸಮಯ ಆದ್ಮೇಲೆ ಆ ಗ್ರಾವಿಟೇಷನ್ ಫೋರ್ಸ್ ಅಲ್ಲಿ ಆ ಫ್ಲಾಕ್ ಎಲ್ಲ ಸೆಟ್ಲ್ ಆಗುತ್ತೆ. ಆದ್ರೆ 10-20 ml ಅಷ್ಟು ಸೆಟ್ಲ್ ಆಗಿದೆ ಅಂದ್ರೆ ಅದು ಫ್ಲಾಕ್ ಡೆವಲಪ್ಮೆಂಟ್ ಆಗಿದೆ ಅಂತ. ಸೊ ಇದು ಒಂದು ವಿಧಾನ. ಎರಡನೇ ವಿಧಾನದಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಇದೆಲ್ಲ ವಿಧಾನಗಳಕ್ಕಿಂತ ಮೊದಲು ಅದೇ ನೀರಿಗೆ ನಾವು ಪ್ರೋಬಯೋಟಿಕ್ ನ ಆಡ್ ಮಾಡೋದು. ಪ್ರೋಬಯೋಟಿಕ್ ಅಂದ್ರೆ ಬ್ಯಾಸಿಲಸ್ ಆಗಿರ್ಬೋದು, ಆಸ್ಪರ್ ಬ್ಯಾಸಿಲಸ್ ಅಂತ ಇದೆ. ಈ ಬ್ಯಾಕ್ಟೀರಿಯಾದು ಒಂದು ಸಮೂಹಗಳ ಪ್ರೋಬಯೋಟಿಕ್ ಸಿಗುತ್ತೆ. ಅದು 10 grams ಅನ್ನ ಈ ನೀರಿಗೆ ಹಾಕಿ ಸೇಮ್ ಮತ್ತೆ ಎಲ್ಲ ನಾವು ಬೆಲ್ಲ ಆಗಿರ್ಬೋದು ಅಥವಾ ಸ್ವಲ್ಪ ಸುಣ್ಣ ಕೂಡ ಹಾಕುವಂಥದ್ದು, ಕಾರ್ಬನ್ ಸೋರ್ಸ್ ಇದಕ್ಕೆ ಬೇಕು ಅಂತ, ಇದನ್ನೆಲ್ಲ ಹಾಕಿ ಆ ಫ್ಲಾಕ್ ನ ಡೆವಲಪ್ ಮಾಡಿದ ನಂತರ ಒಂದು 4-5 ದಿನ ನಂತರ ಅದನ್ನ ನಾವು 10,000 liters ಟ್ಯಾಂಕ್ಗೆ ನಮಗೆ ಸೇರಿಸಬಹುದು. ಇದು ಫ್ಲಾಕ್ ನ ಮಾಡುವಂತ ವಿಧಾನ. ಈ ಇದರಲ್ಲಿ ನಾವು ಕಾರ್ಬನ್ ನೈಟ್ರೋಜನ್ ರೇಷಿಯೋ ನಾವು ಪ್ರಶ್ನೆ ಮಾಡಬಹುದು, ಯಾಕೆ ಬೆಲ್ಲವನ್ನೇ ಹಾಕಬಹುದು ಅಥವಾ ಯಾಕೆ ನಾವು ಸುಣ್ಣವನ್ನೇ ಹಾಕಬಹುದು. ಇಲ್ಲಿ ಕಾರ್ಬನ್ ನೈಟ್ರೋಜನ್ ಏನು ಅನುಪಾತ ಇದೆ ಇದನ್ನ ನಾವು ಮೇಂಟೈನ್ ಮಾಡಿದ್ರೆ ಆಗ ಆ ಬ್ಯಾಕ್ಟೀರಿಯಾ ಉತ್ಪನ್ನ ಆಗೋದು. ಆ ಬ್ಯಾಕ್ಟೀರಿಯಾ ಎಲ್ಲಿಂದ ಬರುತ್ತೆ, ಮೀನು ಬಿಟ್ಟಿರೋ ತ್ಯಾಜ್ಯ ಅಥವಾ ಮೀನು ಉಪಯೋಗ ಮಾಡದೆ ಉಳಿದಿರೋಂತ ಆಹಾರ ಏನಿದೆ ಅದರಿಂದ ಬರುವಂತದ್ದು. ಅಂದ್ರೆ ಮೊದಲೇನಾಗ್ತಿತ್ತು, ಇದು ಅಮೋನಿಯಾ ಆಗಿ ವೇಸ್ಟ್ ಆಗಿ ಹೊರಗಡೆ ಹೋಗ್ತಿತ್ತು. ಇದು ಹೆಚ್ಚಿನ ಫೀಡು ತಗೋತಿದ್ರು, ಹಾಗೆ ಹೆಚ್ಚಿನ ವೇಸ್ಟ್ ಕೂಡ ಆಗ್ತಿದ್ರು. ಈಗೇನಾಗುತ್ತೆ, ಇದೇ ವೇಸ್ಟ್ ಹೆಟ್ರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಮುಖಾಂತರ ಇದು ಹೆಚ್ಚಾಗಿ ಅದೇ ಹೆಟ್ರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಜಾಸ್ತಿ ಆದಾಗ ಅದು ಫ್ಲಾಕ್ ಆಗುತ್ತೆ, ಅದೇ ಮೀನುಗಳು ಆಹಾರವಾಗಿ ಸೇವನೆ ಮಾಡುತ್ತೆ. ಆಗ ಹೊರಗಡೆಯಿಂದ ಆಹಾರವನ್ನು ಹಾಕೋ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬಹುದು, ಇರುವಂತ ನೀರನ್ನ ವೇಸ್ಟ್ ಅನ್ನ ಮತ್ತೆ ಪುನರಾವರ್ತಿಸಿ ಅದರಿಂದ ಮೀನು ಸಾಕಾಣಿಕೆ ಮಾಡಬಹುದು. ಇದರಲ್ಲಿ ಇರುವಂತ ತಂತ್ರಜ್ಞಾನದ ಆಳ ಇಷ್ಟೆ. ಈಗ ಈ ಒಂದು ಬಯೋಫ್ಲಾಕ್ ತಂತ್ರಜ್ಞಾನದಿಂದ ಯಾವ್ಯಾವ ಮೀನು ತಳಿಗಳನ್ನ ಬೆಳಿಲಿಕ್ಕೆ ನಮ್ಗೆ ಅವಕಾಶ ಉಂಟು? ಈ ಫ್ಲಾಕ್ ನ ತಿನ್ನುವಂತ ತಳಿಗಳನ್ನ ನಾವು ಆಯ್ಕೆ ಮಾಡೋದು ಸೂಕ್ತ. ಯಾಕಂದ್ರೆ ಎಲ್ಲಾ ತಳಿಗಳು ಕೂಡ ಫ್ಲಾಕ್ ತಿನ್ನೋದಿಲ್ಲ ಇದರಲ್ಲಿ. ಈಗ ನಮ್ಮ ಗೆಂಡೆ ಮೀನು ಮರಿಗಳಲ್ಲಿ ಕಾಮನ್ ಕಾರ್ಪ್ ಅಂದ್ರೆ ಸಾಮಾನ್ಯ ಗೆಂಡೆ ಇದನ್ನ ಉಪಯೋಗಿಸ್ಕೋಬಹುದು, ರೋಹು ಇದೆ ಇದನ್ನ ಉಪಯೋಗಿಸ್ಕೋಬಹುದು, ಕೆಲವು ಉಸಿರಾಡುವಂತ ಗಾಳಿಯನ್ನ ಉಸಿರಾಡುವಂತ ಕೆಲವು ಮೀನುಗಳಿದೆ ಲೈಕ್ ಪಂಗಸ್. ಇದು ನಮ್ಮ ಅಂದ್ರೆ ಲೋಕಲ್ ಅಲ್ಲಿ ಯಾವ್ದು ಮಾಡ್ತಿದ್ರೆ ಈ ತಳಿಗಳನ್ನ ಉಪಯೋಗಿಸೋದು. ಆ ಮಗೂರ್ ಅಂತ ಇದೆ, ಈ ಒಂದು ತಳಿಗಳನ್ನು ಮಾಡಿ. ಇದನ್ನು ಬಿಟ್ಟು ಸೀಗಡಿ ಕೂಡ ಮಾಡಬಹುದು, ಈ ಪ್ರಾನ್ ಕಲ್ಚರ್ ಅದರಲ್ಲಿ ವನಾಮೀನು ಮಾಡಬಹುದು ಅಥವಾ ಟೈಗರ್ ಪ್ರಾಟ್ಸ್ ಅಂತ ಇದೆ. ಈ ಎರಡನ್ನು ಕೂಡ ಇದರಲ್ಲಿ ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಈ ತಳಿಗಳು ನಮ್ಗೆ ಹೆಚ್ಚಾಗಿ ಈ ಒಂದು ಜಾಗದಲ್ಲಿ ಹೆಚ್ಚಿನ ಬೇಡಿಕೆ ಇರುವಂತದ್ದು, ಹಾಗೆ ಇದರ ಮರಿಗಳ ಲಭ್ಯತೆ ಕೂಡ ಹೆಚ್ಚಾಗಿದೆ. ಈ ತರದ ತಳಿಗಳನ್ನು ಉಪಯೋಗಿಸಬಹುದು. ಇದನ್ನು ಹೊರತುಪಡಿಸಿ ತಿಲಾಪಿಯಾ ಅನ್ನೋದು ಹೆಚ್ಚು ನಾವು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೇವೆ. ನಾವು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಮಾರುಕಟ್ಟೆಯ ಸಮಸ್ಯೆ ಬರೋದಿಲ್ಲ. ಆ ಮಾರುಕಟ್ಟೆ ಮಾಡಲಿಕ್ಕೆ ಈ ತಳಿಗಳನ್ನ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈಗ ಈ ಬಯೋಫ್ಲಾಕ್ ಕೃಷಿಯಲ್ಲಿ ನೀರಿನ ನಿರ್ವಹಣೆಯನ್ನು ಹೆಂಗ್ ಮಾಡಬೇಕಾಗುತ್ತೆ? ಈಗ ನಾವು ಫ್ಲಾಕ್ ನ ವಿಷಯ ಹೇಳಿದ್ವಿ, ಹೇಗೆ ಅದನ್ನ ಫ್ಲಾಕ್ ನ ತಯಾರಿಸಬೇಕು, 10,000 liters ಟ್ಯಾಂಕ್ಗೆ ನಾವು ಹೇಗೆ ಹಾಕ್ಬೇಕು, ಅದನ್ನ ಸೇಮ್ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅದು ಒಮ್ಮೆ ಹಾಕಿದ ನಂತರ ಅದು ಮುಗಿದೋಗುದಿಲ್ಲ, ಯಾಕಂದ್ರೆ ಈ ಒಂದು ಕೃಷಿ 6-8 ತಿಂಗಳು ನಾವು ಉಪಯೋಗಿಸೋ ತಳಿಯ ಆಧಾರ. ಅದು ಎಷ್ಟು ದಿನ ಅದು ವೈದ್ಯ ಇರ್ತದೆ ಆ ಇದಕ್ಕೆ, ಆ ಒಂದು ಫ್ಲಾಕ್ ನ ಏನಿದೆ ನಾವು ಪ್ರತಿ ಒಂದು ವಾರದಲ್ಲಿ ನಾವು ಅದನ್ನ ಬದಲಾವಣೆ ಬದಲಾವಣೆಗಿಂತ ಮೊದಲು ಚೆಕ್ ಮಾಡ್ತಾ ಇರಬೇಕು. ಆ ಏನು ಇನಾಕ್ಲೆಮ್ ನಾವು ರೆಡಿ ಮಾಡಿ ಇಟ್ಕೊಂಡು ಸ್ಟಾಕ್ ಸೊಲ್ಯೂಷನ್ ಅಂತ ಏನ್ ಹೇಳ್ತೀವಿ ಅದನ್ನ ಹಾಕ್ತಾ ಹೋಗ್ಬೇಕು ಇದಕ್ಕೆ ಪ್ರತಿ ವಾರಕ್ಕೆ. ಇದು ಯಾವಾಗ ನಿಮ್ಗೆ ಗೊತ್ತಾಗುತ್ತೆ, ನಾನು ಹೇಳಿದಾಗ ಎಮಾಲ್ಸ್ ಫ್ಲಾಸ್ಕ್ ಅಲ್ಲಿ ನೀವು ಟೆಸ್ಟ್ ಮಾಡಿದಾಗ 10-20 ml ಇದೆ, 20 ml ಗಿಂತ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದ್ರೆ ಮತ್ತಷ್ಟು ಹಾಕಿ ಮತ್ತೆ ಡೆವಲಪ್ ಆಗುತ್ತೆ. ಆ ಇದನ್ನ ಇದರ ಮಧ್ಯದಲ್ಲಿ ನಾವು ಉಪ್ಪಿನ ಅಂಶನ ಕೂಡ ಉಪ್ಪನ್ನ ಕೂಡ ಹಾಕ್ಲಿಕ್ಕೆ ಹೇಳ್ತೇವೆ. ಇದು ಯಾಕೆ ಅಂತಂದ್ರೆ ಉಪ್ಪು ಏನಾಗುತ್ತೆ ಅಂದ್ರೆ ಈ ಒಂದು ಕಾರ್ಬನ್ ಮತ್ತೆ ನೈಟ್ರೋಜನ್ ರೇಷಿಯೋ ಏನು ನಾವು ಹೇಳ್ತೇವೆ ಅದನ್ನ ಬ್ಯಾಲೆನ್ಸ್ ಮಾಡಿದ ನಂತರ ಕಾರ್ಬನ್ ನ ಸ್ಟೇಬಲ್ ಆಗಿ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಉಪ್ಪಿನ ಅಂಶ ಎಲ್ಲಿ TDS ಅಂತ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ. ಅದರ ಪ್ರಮಾಣ ಕಡಿಮೆ ಆದಷ್ಟು ಏನಾಗುತ್ತೆ, ಎಟೋಟ್ರೋಪಿಕ್ ಬ್ಯಾಕ್ಟೀರಿಯಾ ಬೆಳೆಯೋದು ಅಥವಾ ಅದು ಮತ್ತಷ್ಟು ಉತ್ಪನ್ನ ಆಗೋದು ಕಡಿಮೆ ಆಗೋಗುತ್ತೆ. ಅದನ್ನ ಒಂದು ಸ್ಟೇಬಲ್ ಆಗಿ 1200 to 1800 ಪಿ ಪಿ ಎಂ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಈ ಉತ್ಪನ್ನ ಉಪಯೋಗಿಸ್ತಾರೆ. ಇಂಗಾಲ ಸಾರಜನಕ ಅನುಪಾತ ಇದನ್ನ ನಾವು ನಿರ್ವಹಿಸಬೇಕು. ಇದರಲ್ಲಿ ಇರುವಂತ ತಂತ್ರಜ್ಞಾನದಲ್ಲಿ ಕಾರ್ಬನ್ ನೈಟ್ರೋಜನ್ ಏನಿದೆ ಅದರ ಅನುಪಾತವನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರನೇ ತಂತ್ರಜ್ಞಾನ ಸಹಾಯ ಆಗುತ್ತೆ. ಇನ್ನೊಂದು ಡಾಕ್ಟರ್ ಚೇತನ್ ಅವರೇ, ಈ ಪ್ಲಾಸ್ಟಿಕ್ ಹೊಂಡ ಅಥವಾ ಸಿಮೆಂಟ್ ಹೊಂಡ ಅಂತೀವಲ್ಲ, ಇದು ಇದರಲ್ಲಿ ಯಾವುದು ತಂತ್ರಜ್ಞಾನ ಇವಕ್ಕೆ ಸೂಕ್ತ ಆಗುತ್ತೆ ಅಂತೀರಾ? ಈಗ ಬಯೋಫ್ಲಾಗ್ ಟೆಕ್ನಾಲಜಿ ಅಂತಂದ್ರೆ ಎಲ್ಲರೂ ಅನ್ಕೊಂಡಿರೋದೇನಂದ್ರೆ ಅದಕ್ಕೆ ಒಂದು ಸರ್ಕ್ಯುಲರ್ ಟ್ಯಾಂಕೆ ಇಡಬೇಕು ಅಥವಾ ಒಳಗಡೆನೆ ಮಾಡಬೇಕು ಅಂತ. ಇದರಲ್ಲಿ ಆತರ ಯಾವುದೇ ತರ ನಿರ್ಬಂಧನೆಗಳಿಲ್ಲ. ಈಗ ನಾವು ಕೃಷಿ ಹೊಂಡಗಳನ್ನೇ ಉಪಯೋಗಿಸಿ ನಾವು ಬಯೋಫ್ಲಾಗ್ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಾನು ಅದಕ್ಕೆ ಮೊದಲಾಗಿ ಹೇಳಿದ್ದು, ಎಲ್ಲಿ ಜಾಗದ ಕೊರತೆ ಇದೆ, ನೀರ್ ಕೊರತೆ ಇದೆ, ಅಲ್ಲಿ ಮಾತ್ರ ಈ ಸಣ್ಣ ಟ್ಯಾಂಕ್ಗಳನ್ನ ಮಾಡಿದ್ರೆ ಉಪಯೋಗ. ಆದರೆ ನೀವು 1 ಎಕರೆ ಹೊಂಡದಲ್ಲಿ ಕೂಡ ನೀವು ಬಯೋಫ್ಲಾಗ್ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಬಹುದು. ಅದನ್ನು ಹಲವಾರು ಕೃಷಿಕರು ಕೂಡ ಮಾಡಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ. ಅದಕ್ಕೆ ಸಣ್ಣ ಟ್ಯಾಂಕ್ ಆಗಿರ್ಬೋದು ಅದ ಅವಶ್ಯಕತೆ ಇಲ್ಲ. ದೊಡ್ಡ ಕೆರೆಯಾಗೆ ಇರುತ್ತೆ, ಅದರಲ್ಲಿ ನೀವು ಈ ತಂತ್ರಜ್ಞಾನಕ್ಕೆ ಬೇಕಾಗಿರುವಂತಹ ಬ್ಲೋಯರ್ಸ್ ನ ನೀವು ಹಾಕ್ತೀರಾ, ಅದಕ್ಕೆ ಬೇಕಾಗಿರುವಂತಹ ಫ್ಲಾಕ್ ಅನ್ನ ಅಷ್ಟೇ ಪ್ರಮಾಣದಲ್ಲಿ ನೀವು ಸೃಷ್ಟಿ ಮಾಡಿ ಅದಕ್ಕೆ ಸೇರಿಸ್ತಿರ್ತೀರಿ. ಇದನ್ನ ಮಾಡೋಕೆ ಸಾಧ್ಯ. ಈಗ ಸಿಮೆಂಟ್ ಅಥವಾ ಪ್ಲಾಸ್ಟಿಕ್ ಅಂತ ಬಂದಾಗ ನಾವು ಹೆಚ್ಚಾಗಿ ಪ್ಲಾಸ್ಟಿಕ್, ಇದಕ್ಕೆ ನಾವು ಯಾಕೆ ಹೇಳ್ತೇವೆ ಅಂದ್ರೆ, ಪ್ಲಾಸ್ಟಿಕ್ ಆದ್ರೆ ಸಣ್ಣ ಪುಟ್ಟದ ಏನಾದರೂ ಒಂದು ತೊಂದರೆ ಆಯ್ತಂದ್ರೂ ಕೂಡ ಅದನ್ನು ಬದಲಾವಣೆಯಾಗಿ ಅಥವಾ ರಿಪೇರಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಈ ಅದೊಂದು ಸ್ವಲ್ಪ ಸುಲಭದ ಕೆಲಸ. ಆದ್ರೆ ನಿಮಗೆ ಸಿಮೆಂಟ್ ಆಂಗಲ್ ಏನಾಗುತ್ತೆ, ಅದರಲ್ಲಿ ಆಗೋ ಡ್ಯಾಮೇಜ್ ಇಂದ ನಾವು ಮಧ್ಯದಲ್ಲಿ ಅದನ್ನು ರಿಪೇರಿ ಮಾಡೋದು ತುಂಬಾ ಕಷ್ಟ ಒಂದು. ಮತ್ತೆ ಆ ದೊಡ್ಡ ಸಿಮೆಂಟ್ ಆಂಕ್ ಅನ್ನ ಕಟ್ಟಲಿಕ್ಕೆ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅದು ತುಂಬಾ ಜಾಸ್ತಿ. ಅದು ನಮ್ಮ ಸಣ್ಣ ಕೃಷಿಕರಿಗೆ ಆಗದಿಲ್ಲ. ಈಗ ಈ ಒಂದು ಬಯೋಪ್ಲಾಗ್ ತಂತ್ರಜ್ಞಾನದಿಂದ ನಾವು ಮೀನು ಆಹಾರದ ನಿರ್ವಹಣೆಯನ್ನು ಹೆಂಗ್ ಮಾಡಬೇಕಾಗುತ್ತೆ? ಈಗ ನಾವು ಫ್ಲಾಕ್ ಅನ್ನ ತಯಾರು ಮಾಡಿ ಈಗ 10 to 20 ml ಅಂತ ಹೇಳಿದ್ವಿ, ಅದನ್ನ ಅದೇ ಬ್ಯಾಲೆನ್ಸ್ ಅಲ್ಲಿ ನಾವು ಮಾಡ್ಕೊಳ್ತಾ ಹೋದ್ರೆ ಹೆಚ್ಚಿನ ಆಹಾರವನ್ನ ನಾವು ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ನಾನು ಆಗ್ಲೇ ಹೇಳಿ ಇದಕ್ಕೆ ಬೇಕಾಗಿರುವಂತದ್ದು ಆಹಾರ ನಮ್ಗೆ ಇದು ಇಂಟೆನ್ಸಿವ್ ಯೂನಿಟ್ ಅಂತ ನಾನು ಆಗ್ಲೇ ಅದಕ್ಕೆ ಯಾಕೆ ಹೇಳಿದೆ ಅಂತಂದ್ರೆ, ಇದರಲ್ಲಿ ಮಾಮೂಲಿ ನಮ್ಮ ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಉಪಯೋಗಿಸಿ ನಾವು ಫೀಡ್ ಮಾಡಿಕ್ ಆಗೋದಿಲ್ಲ. ಇದಕ್ಕಾಗಿ ಪೆಲೆಟೆಡ್ ಫೀಡ್ ಅಂತ ಬರುತ್ತೆ. ಈ ಫೀಡ್ ಅನ್ನ ನಾವು ಕೊಡಬೇಕು. ಇದರಲ್ಲಿ ನಾವು ಯಾವ ತಳಿಯನ್ನು ಉಪಯೋಗಿಸಿದ್ರೆ ಅದರ ಪ್ರಕಾರವಾಗಿ ಆ ಪ್ರೋಟೀನ್ ಪರ್ಸೆಂಟೇಜ್ ನೋಡಿಕೊಂಡು ಆ ತಳಿಗೆ ನಾವು ಆಹಾರವನ್ನ ಕೊಡಬೇಕು. ಆ ಪ್ರೋಟೀನ್ ಪರ್ಸೆಂಟೇಜ್ ಕೆಲವು ಸರಿ ಆ ತಳಿ ಆಧಾರದ ಮೇಲೆ 24% ಆದರೂ ಇರಬಹುದು ಅಥವಾ 45-50% ಆದರೂ ಇರಬಹುದು. ಅದಕ್ಕೋಸ್ಕರ ಆ ತಳಿಯನ್ನು ಆಧರಿಸಿ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಅದು ಮಾರುಕಟ್ಟೆಯಲ್ಲಿ ಹಲವಾರು ಬಗೆಯ ಆಹಾರ ಸಿಗುತ್ತೆ ಪೆಲೆಟೆಡ್ ಫೀಡ್ ಅಂತ ಹೇಳೋಣ. ಅದು ನಾವು ಅದಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ಎಷ್ಟು ಮೀನಿನ ಸಾಂದ್ರತೆ ಇದೆ, 1,000 ಮೀನ್ಮರಿ ಇದ್ರೆ ಎಷ್ಟು ಹಾಕಬೇಕು, ಅದು ಯಾವ ತಳಿಯ ಆಧಾರ, ಅದನ್ನ ನೋಡಿಕೊಂಡು ಮಾಡಿದ್ರೆ ನಮಗೆ ಹೆಚ್ಚಿನ ಏನು ಆಹಾರ ವ್ಯಯ ಆಗೋದನ್ನ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ. ಈಗ ಸಾಮಾನ್ಯವಾಗಿ 10,000 liter ಟ್ಯಾಂಕ್ ಇದೆಯಪ್ಪ, ಆ ಟ್ಯಾಂಕ್ ಅಲ್ಲಿ ನಾವು ಎಷ್ಟು ಮೀನನ್ನ ಸಾಕೊಂಡು ಹೋಗಬಹುದು? ಈಗ ನಾವು ತಿಲಾಪಿಯಾ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಉದಾಹರಣೆಗೆ ಅದನ್ನ ತಗೊಂಡ್ರೆ ತಿಲಾಪಿಯಾ ನಾವು 10,000 liter ಟ್ಯಾಂಕ್ಗೆ ಅಂತಂದ್ರೆ ನಾವು ಕ್ಯೂಬಿಕ್ ಮೀಟರ್ ಅಲ್ಲಿ ಮಾತಾಡೋಣ, 150-170 ಮೀನು ಮರಿಗಳು 1 cubic meter ನಾವು ಶೇಖರಣೆ ಮಾಡ್ಲಿಕ್ಕೆ ಸಾಧ್ಯ. ಆ 1 cubic meter ಅಲ್ಲಿ ಯಾಕೆ ಹೇಳ್ತೇವೆ, ನಾವು ಅಲ್ಲಿ ಯಾವ ಟ್ಯಾಂಕ್ ಉಪಯೋಗಿಸಿದ್ದೇವೆ, ಸರ್ಕ್ಯುಲರ್ ಟ್ಯಾಂಕ್ ಅಥವಾ ಚೌಕಾರದ, ಆ ಇದರಲ್ಲಿ ಕ್ಯೂಬಿಕ್ ಮೀಟರ್ ಲೆಕ್ಕದಲ್ಲಿ ಇದನ್ನ ನಾವು ಹಾಕಲಿಕ್ಕೆ ಸಾಧ್ಯ. ಸೊ ನಾವು ಆ ಒಂದು ಇದರಲ್ಲಿ ನಾವು ಅಷ್ಟು ನೀರಿನ ಪ್ರಮಾಣಕ್ಕೆ ಈ ತಳಿಗಳನ್ನ ಹಾಕ್ಲಿಕ್ಕೆ ಸಾಧ್ಯ. ಇದೇ ಕೃಷಿನ ಎಷ್ಟು ಪ್ರಮಾಣದಲ್ಲಿ ನಾವು ಮಾಡ್ಕೊಂತ ಹೋದಾಗ ನಮಗೆ ಒಂದು ಆದಾಯ ಅಥವಾ ಲಾಭ ಹೆಚ್ಚು ಕಂಡು ಬರ್ತದೆ? ಕಡಿಮೆ ಅಂದ್ರೆ ಈಗ ಸಣ್ಣ ಟ್ಯಾಂಕ್ಗಳಲ್ಲಿ ಮಾಡ್ತೀರಾ ಅಂತಂದ್ರೆ 7-8 ಅದು ಕಡಿಮೆ ಅಂತಂದ್ರೆ, ಅದರ ಮೇಲೆ ಮಾಡಿದ್ರೆ ಮಾತ್ರ ಆದಾಯದ ಪ್ರಮಾಣ ಜಾಸ್ತಿ ಆಗುತ್ತೆ. 7-8 ಟ್ಯಾಂಕ್ ಮಾಡಬೇಕು, 10,000 liter ಕೆಪಾಸಿಟಿ ಒಂದು. ಎರಡನೇದಾಗಿ ನೀವು ಕೃಷಿ ಹೊಂಡ ರೀತಿಯಲ್ಲಿ ಮಾಡ್ತೀರಾ ಅಂತಂದ್ರೆ ಕಡಿಮೆ ಅಂದ್ರೆ 200-250 ಚದರ meter, ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಹೆಚ್ಚು ದೊಡ್ಡ ಆದಾಯ ಸಿಗುತ್ತೆ, ದೊಡ್ಡ ಆದಾಯ, ದೊಡ್ಡ ನಿರ್ವಹಣೆ ಕೂಡ, ನಿರ್ವಹಣೆ ಕೂಡ ಅಷ್ಟೇ ಸುಲಭ. ಆದ್ರೆ ಇದಕ್ಕೆ ನಾನು ಆಗ್ಲೇ ಹೇಳಿದ್ದು, ಅದಕ್ಕೆ 1 to 2 ಟ್ಯಾಂಕ್ಗೆ ನೀವು ಹಾಕುವಂತ ಏನು ಶ್ರಮ ಏನಿದೆ ಅದು 10 ಟ್ಯಾಂಕ್ಗೂ ಸಮ ಆಗಿರುತ್ತೆ. ನೀವು ಅಷ್ಟನ್ನೇ ಸಮಯ ಆಗಿರ್ಬೋದು, ನಿಮ್ಮ ಶಕ್ತಿ ಆಗಿರ್ಬೋದು, ಅದರಲ್ಲಿ ನೀವು ನಿರ್ವಹಣೆಗೆ ಹೋಗ್ತಾ ಇದ್ದಾಗ ಇಲ್ಲಿ ಆದಾಯದ ಪ್ರಮಾಣ ಅಷ್ಟು ಬರೋದಿಲ್ಲ. ಅದಕ್ಕೂ ಡಾಕ್ಟರ್ ಚೇತನ್ ಅವರೇ, ಈಗ 10,000 liter ಟ್ಯಾಂಕ್ ಅಲ್ಲಿ ನೀವು ಎಷ್ಟು ಇಂತಿಷ್ಟು ಮರಿಗಳನ್ನು ಬಿಡ್ತೀರಲ್ಲ, ಆ ಮರಿಗಳು ಕೆಲವು ದಿನಕ್ಕೆ ಅದು ಗಾತ್ರ ಜಾಸ್ತಿ ಆಗ್ತಾ ಹೋಗ್ತದಲ್ಲ, ಅವಾಗೇನು ಇಲ್ಲ, ಈ ತಂತ್ರಜ್ಞಾನ ಏನಾದ್ರೂ ಪ್ರಾಬ್ಲಮ್ ಆಗಲ್ಲ. ಇಲ್ಲ, ಅದಕ್ಕೋಸ್ಕರನೇ ಈ ತಂತ್ರಜ್ಞಾನ ಅದಕ್ಕೆ ಹೇಳಿ ಪ್ರತಿಯೊಂದನ್ನು ನಾವು ಕಂಟ್ರೋಲ್ ಮಾಡ್ತೇವೆ ಇದರಲ್ಲಿ. ಈಗ ಅದರಲ್ಲಿ ನೀರಿನ ಗುಣಧರ್ಮಗಳನ್ನ ಪ್ರತಿ 2-3 ದಿನಕ್ಕೊಮ್ಮೆ ಅದನ್ನ ಪರೀಕ್ಷೆ ಮಾಡ್ತಾನೆ ಇರ್ಬೇಕು. ಗುಣಧರ್ಮ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದ್ರೆ ಇದರಲ್ಲಿ ಬರುವಂತ ದೊಡ್ಡ ಸಮಸ್ಯೆ ಅಂದ್ರೆ ಅಮೋನಿಯಾ. ಅಮೋನಿಯಾ ಇದಕ್ಕೆ ಮೇನ್ ಸೋರ್ಸ್ ಅಂತಂದ್ರೆ ಮೀನಿನ ತ್ಯಾಜ್ಯದಿಂದ ಬರುವಂತ ಅಥವಾ ಮೀನು ಬಿಟ್ಟಿರುವಂತಹ ಆಹಾರ ಕೊಳತಾದ್ಮೇಲೆ ಬರುವಂತದ್ದು. ಅದರ ಪ್ರಮಾಣವನ್ನ ನಾವು ಕಡಿಮೆ ಇಡ 0.5 PPM, ಇದಕ್ಕಿಂತ ಕಡಿಮೆ ಕಾನ್ಸಂಟ್ರೇಷನ್ ಅಲ್ಲಿ ನಾವು ಬಳಸ್ಕೊಂಡಾಗ ಈ ಒಂದು ಸಮಸ್ಯೆಗಳೇನಿದೆ, ಮೀನು ಸಾಯೋದಾಗಿರ್ಬೋದು ಅಥವಾ ಸರಿಯಾದ ಸಮಯಕ್ಕೆ ಸರಿಯಾದ ಗಾತ್ರ ಬರದೇ ಇರುವಂತ ಸಮಸ್ಯೆಗಳನ್ನ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ಈ ಒಂದು ಬಯೋಪ್ಲಾಕ್ ತಂತ್ರಜ್ಞಾನ ಸಾಮಾನ್ಯ ರೈತನು ಇದನ್ನು ಮಾಡಬಹುದಾ? ಪ್ರತಿಯೊಬ್ಬರು ಮಾಡಬಹುದು. ನಾನು ಆಗ್ಲೇ ಹೇಳಿದಾಗೆ ಇದರ ಮೂಲ ಏನು, ತಂತ್ರಜ್ಞಾನದ ಮೂಲ ಏನಿದೆ ಅದನ್ನ ತಿಳ್ಕೋಬೇಕು ಮೊದಲಾಗಿ. ಒಂದು ಕೆಲವರಿಗೆ ನಾವು ಹೇಳ್ತೇವೆ ಮೊದಲು ಮೀನು ಕೃಷಿ ಹೇಗೆ ಮಾಡಬಹುದು ಅಥವಾ ಮೀನಿನ ಬಗ್ಗೆ ತಿಳ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಒಂದೇ ಸಮಯ ಬಂದು ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಮಾಡುವಾಗ ಅವ್ರಿಗೆ ಬೇಡವಾದಂತ ಸಂಶಯಗಳಾಗಿರ್ಬೋದು ಅಥವಾ ಕನ್ಫ್ಯೂಷನ್ಗಳಾಗಿ ಬರಬಹುದು. ಅದಕ್ಕಾಗಿ ಒಂದು ಸಣ್ಣ ತರಬೇತಿಗಳನ್ನ ಮಾಡಬೇಕು. ತರಬೇತಿ ಕಾರ್ಯಕ್ರಮಗಳನ್ನು ಬಯೋಪ್ಲಾಕ್ ತಂತ್ರಜ್ಞಾನ ಮಾಡಬೇಕಂದ್ರೆ ಇದೆ ಇದಕ್ಕೂ ಇದೆ. ನಾನು ಅದನ್ನೇ ಹೇಳಿ, ನೀವು ತರಬೇತಿ ತಗೊಳ್ಳಿ. ಆ ತರಬೇತಿ ತಗೊಂಡು ಮಾಡಿದ್ರೆ ಉತ್ತಮ. ಯಾಕಂದ್ರೆ ಮೊದಲನೇ ಹೆಜ್ಜೆಯಿಂದಾನೇ ನಿಮಗೆ ಪ್ರತಿಯೊಂದು ವೈಜ್ಞಾನಿಕ ರೀತಿಯಲ್ಲಿ ಹೇಗೆ ನಿರ್ವಹಣೆ ಮಾಡಬಹುದು ಅದನ್ನ ನಾವು ತಿಳಿಸ್ಕೊಳ್ಳಿಕ್ಕೆ ಸಾಧ್ಯ. ಸಾಕಷ್ಟು ಬಂಡವಾಳ ನೀವು ಹಾಕಿರ್ತೀರಲ್ಲ, ಆ ಒಂದು ವಾಪಸ್ ಬರಬೇಕಲ್ಲ. ಹೌದು, ಆ ಒಂದು ಹೌದು, ಎಷ್ಟೊಂದು ಜನಕ್ಕೆ ಅದು ಅರ್ಥ ಆಗುದಿಲ್ಲ. ಕೆಲವರು ಕನ್ಸಲ್ಟೆನ್ಸಿ ಅಂತ ತಗೊಂಡ್ಬಿಡ್ತಾರೆ. ಕೆಲವರಿಗೆ ನಾವು ದುಡ್ಡು ಕೊಡ್ತೇವೆ, ನೀವು ಮಾಡಿಕೊಟ್ಟು ಹೋಗಿ, ಅವರು ಮಾಡಿಕೊಟ್ಟು ಹೋಗ್ತಾರೆ. ನಿಮ್ ಕೈಯಲ್ಲಿ ಅದು ನಿರ್ವಹಣೆ ಮಾಡುವಂತ ಮುಂದೆ ಮಾಡ್ಕೊಂಡು ಹೋಗ್ಬೇಕು ನೀವು, ಅದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾವು ವೈಜ್ಞಾನಿಕ ರೀತಿಯಲ್ಲಿ ಎಚ್ಚರಿಕೆ ವಹಿಸಿಕೊಂಡು ಹೋಗ್ಬೇಕು ಅಂತಂದ್ರೆ ಒಂದು ತರಬೇತಿಯನ್ನ ಮಾಡಬೇಕು. ಅಥವಾ ಎಲ್ಲಿ ತರಬೇತಿ ಕೊಡ್ತಾರೆ ಇದ್ರ ಬಗ್ಗೆ? ಈ ತರಬೇತಿಗಳನ್ನ ಮೊದಲನೇದಾಗಿ ಮೀನುಗಾರಿಕೆ ಇಲಾಖೆಯಿಂದ ಫಸ್ಟ್ ಸಂಪರ್ಕ ಮಾಡಿ ಅವರಲ್ಲಿ ಏನಾದ್ರೂ ಈ ತರ ತರಬೇತಿಗಳನ್ನ ನಿಮ್ಮ ಜಾಗದಲ್ಲಿ ಮಾಡೋ ಹಾಗಿದ್ರೆ. ಎರಡನೇದಾಗಿ ನಮ್ಮ ಮೀನುಗಾರಿಕಾ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರ, ಇದು 4 ಕೇಂದ್ರಗಳಿದೆ ನಮ್ಮ ರಾಜ್ಯದಲ್ಲಿ. ಸರ್ಕಾರದ ಸವಲತ್ತು ಸಹಾಯಧನ ಅದ್ರ ಬಗ್ಗೆ ಹೇಳ್ಬಿಡ್ತಾರೆ. ನಾವು ಸಹಾಯಧನ ಎಲ್ಲಿ ಸಿಗುತ್ತೆ, ಎಷ್ಟು ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋದನ್ನ ನಾವು ತಿಳಿಸ್ಕೊಡ್ತೇವೆ. ಆದ್ರೆ ಅದು ಬರೋದು ಮೀನುಗಾರಿಕೆ ಇಲಾಖೆಯ ಅಡಿಯಲ್ಲಿ. ಆದ್ರೆ ಅದಕ್ಕೆ ಬೇಕಾಗಿರೋ ಮಾಹಿತಿಯನ್ನ ನಾವು ಕೊಡ್ತೇವೆ. ತರಬೇತಿಯಲ್ಲಿ ಕೂಡ ಪ್ರಗತಿಪರ ಕೃಷಿಕರನ್ನ ಕರೆಸ್ತೇವೆ. ಹಾಗೆ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಅವರು ಕೂಡ ಬಂದು ನಿಮಗೆ ಬೇಕಾಗಿರುವಂತಹ ಮಾಹಿತಿ ಏನಿದೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇರಬಹುದು ಅಥವಾ ಬೇರೆ ಯೋಜನೆಗಳಿರಬಹುದು, ಅದರ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಅವರು ಬರ್ತಾರೆ. ಆಗ ನೀವು ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಬರೀ ತಂತ್ರಜ್ಞಾನದ ಅಲ್ಲದೆ ಆ ತಂತ್ರಜ್ಞಾನವನ್ನು ಬಳಸಿ ಹೇಗೆ ಸ್ವಾವಲಂಬಿ ಜೀವನ ಕಟ್ಕೋಬಹುದು ಅನ್ನೋದಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳು ಅಥವಾ ಎಲ್ಲ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನ. ಆಯ್ತು ಡಾಕ್ಟರ್ ಚೇತನ್. ಪ್ರಸ್ತುತ ಬಯೋಪ್ಲಾಕ್ ತಂತ್ರಜ್ಞಾನದಿಂದ ಮೀನು ಕೃಷಿಯನ್ನ ಹೇಗೆ ಮಾಡಬಹುದು, ಈ ಬಯೋಪ್ಲಾಕ್ ಹೊಸ ತಂತ್ರಜ್ಞಾನ ಇದು ಯಾವ ತರ ರೈತರಿಗೆ ಕೈ ಹಿಡಿತದೆ, ಯಾವ್ಯಾವ ತರದ ಸಹಾಯ ಸೌಲಭ್ಯ ನಮ್ಮ ರೈತ ಬಾಂಧವರಿಗೆ ಈ ಒಂದು ತಂತ್ರಜ್ಞಾನ ಅಳವಡಿಸಿಕೊಳ್ಳೋದ್ರಿಂದ ಸಿಗ್ತದೆ, ಈ ಎಲ್ಲ ಕುರಿತು ನಮ್ಮ ರೈತರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಡಾಕ್ಟರ್ ಚೇತನ್ ಅವರೇ. ಕೆಲವು ರೈತರು ಇರ್ತಾರೆ, ತಾವು ಕೂಡ ಈ ಒಂದು ಬಯೋಪ್ಲಾಕ್ ತಂತ್ರಜ್ಞಾನ ಅಳವಡಿಸಿಕೊಳ್ಬೇಕು, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. ನನ್ನ ಸಂಪರ್ಕ ಮಾಡಬೇಕಾದ್ರೆ ಒಂದು ಮೇಲ್ ಆದ್ರೂ ಮಾಡಬಹುದು ಅಥವಾ ಫೋನ್ ಕರೆಯನ್ನಾದ್ರೂ ಮಾಡಬಹುದು. ನನ್ನ ಫೋನ್ ನಂಬರ್ 9743942419. ಮತ್ತೊಮ್ಮೆ ಹೇಳ್ಬಿಡ್ತಾನೆ, 9743942419. ಅಥವಾ ಮೇಲ್ ಮಾಡಬೇಕು ಅಂತ ಇದ್ರೆ CHETHANFRIC@gmail.com, ಇಲ್ಲಿ ಕೂಡ ನೀವು ನಿಮ್ಮ ಮೇಲ್ ಅನ್ನ ಕಳಿಸಬಹುದು. ಆಯ್ತು ಚೇತನ್ ಅವರೇ, ಇನ್ನೊಮ್ಮೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಯೋಫ್ಲಾಕ್ ತಂತ್ರಜ್ಞಾನದಿಂದ ಮೀನು ಕೃಷಿ ಈ ಕುರಿತು ಡಾಕ್ಟರ್ ಚೇತನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನೀಗ ಕೇಳಿ ದೊಡ್ಡಬಳ್ಳಾಪುರ ತಾಲೂಕು ಕೋಲೂರಿನ ಮಲ್ಲಕ್ಕ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಏನಂತ ಕರಿ ಏನಂತ ಕರಿಯನೋ ಶಿವನ ನಾನೇ ಒಂದು ಶಿವನ ಏನಂತ ಕರಿಯಲೋ ಶಿವನ ಶಿವನಂತ ಕರಿಯಲ ಶಿವನ ಏನಂತ ಕರಿಯಲ ಶಿವನ ನಮ್ಮ ಶಿವನ ಏನಂತ ಕರಿಯಲ ಶಿವನ ನನೆ ಒಂದು ಉತ್ತವಾದೆ ನಿನೆ ಒಂದು ಸಂಭವಾದೆ ನನೆ ದೊಡ್ಡಬಳ್ಳಾಪುರ ತಾಲೂಕು ಕೋಲೂರಿನ ಮಲ್ಲಕ್ಕ ಮತ್ತು ಸಂಗಡಿಗರಿಂದ ಸೋಬಾನೆ ಪದವನ್ನ ಕೇಳುತ್ತಿರುವಿರಿ. ಕುಲವೇನೆ ಕುಲವೇನೆ ನಿಜವಲ್ಲ ದುರ್ಗಾವ ತಡವಾದರತ್ತೆ ಬೈದಿಯಾ ಇದುವರೆಗೆ ದೊಡ್ಡಬಳ್ಳಾಪುರ ತಾಲೂಕು ಕೋಲೂರಿನ ಮಲ್ಲಕ್ಕ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಮಹಿಳೆ ಮಂಜುಳಾ ಚಿಕ್ಕ ಅಂಜನಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಮಾಗಡಿ ತಾಲೂಕು ತೂಬಿನಕೆರೆಯ ರಂಗಸ್ವಾಮಯ್ಯ ಮತ್ತು ಸಂಗಡಿಗರಿಂದ ಕೋಲಾಟದ ಪದವನ್ನ ಕೇಳಬಹುದು. ಕೃಷಿರಂಗ